ಅಂಶಗಳು. ಬೆಂಗಳೂರು ಭಾರತದ ಜೈವಿಕ ತಂತ್ರಜ್ಞಾನ ರಾಜಧಾನಿ, ಕೇಂದ್ರ ಸಚಿವ ಪಿಯೂಷ್ ಗೋಯಲ್. ಅಮೃತ ಗ್ರಾಮ ಯೋಜನೆಯಡಿ ಪ್ರತಿಯೊಂದು ಗ್ರಾಮ ಪಂಚಾಯತ್ಗಳಿಗೆ 25 ಲಕ್ಷ ರೂಪಾಯಿ ಹೆಚ್ಚುವರಿ ನೆರವು, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ನಾಳೆ ಸಿಇಟಿ ಪರೀಕ್ಷಾ ಫಲಿತಾಂಶ ಸಂಜೆ 4 ಗಂಟೆ ನಂತರ ಜಾಲತಾಣಗಳಲ್ಲಿ ಲಭ್ಯ. ಬಳ್ಳಾರಿ, ಗದಗ ಸೇರಿ 12 ಜಿಲ್ಲಾ ಕೇಂದ್ರಗಳಲ್ಲಿ ಟೆನ್ನಿಸ್ ಅಂಗಣಗಳ ನಿರ್ಮಾಣ, ಸಚಿವ ಆರ್ ಅಶೋಕ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್. ಮನ್ ಕಿ ಬಾತ್, ಜನ್ ಕಿ ಬಾತ್, ಜನ್ ಮನ್ ಕಿ ಬಾತ್. ಸೆಪ್ಟೆಂಬರ್ 26ನೇ ತಾರೀಖು ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ ಮನ್ ಕಿ ಬಾತ್. ರಾಷ್ಟದ ಎಲ್ಲ ಆಕಾಶವಾಣಿ ಕೇಂದ್ರಗಳಿಂದ ಮತ್ತು ದೂರದರ್ಶನ ವಾಹಿನಿಗಳಿಂದ ಏಕಕಾಲಕ್ಕೆ ಪ್ರಸಾರವಾಗಲಿದೆ ಮನ್ ಕಿ ಬಾತ್. ಪ್ರಧಾನಿಗಳ ಭಾಷಣದ ನಂತರ ಹಾಗೂ ರಾತ್ರಿ 8 ಗಂಟೆಗೆ ಭಾಷಣದ ಕನ್ನಡ ಅವತರಣಿಕೆ ಪ್ರಸಾರವಾಗಲಿದೆ ಮನ್ ಕಿ ಬಾತ್. ತಪ್ಪದೇ ಕೇಳಿ ಸೆಪ್ಟೆಂಬರ್ 26ನೇ ತಾರೀಖು ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಮನ್ ಕಿ ಬಾತ್. ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ. ಇದು ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಸಮಯ 6:51. ಕಂಪನಾಂಕ 102.1 MHz. ಕಾರ್ಯಕ್ರಮ ಕೃಷಿ ರಂಗ. ಇಂದಿನ ಕೃಷಿ ರಂಗ ಕಾರ್ಯಕ್ರಮವನ್ನು ಕೇಳುವ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರು, ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ ಬಿಟಿ ಹತ್ತಿಯಲ್ಲಿ ಕೀಟಗಳ ನಿರ್ವಹಣೆ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಎಜಿ ಶ್ರೀನಿವಾಸ್ ಅವರಿಂದ ಮಾಹಿತಿ. ನಂತರ ಗೋಧಿ ಬೇಸಾಯದ ತಾಂತ್ರಿಕತೆ ಕುರಿತು ಡಾಕ್ಟರ್ ವಿಜಿ ಬಾವಲತಿ ಅವರಿಂದ ಮಾಹಿತಿ. ನಂತರ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು, ಹಿಂಗಾರು ಬೆಳೆಗಳ ಬೆಂಬಲ ಬೆಲೆ ಕುರಿತು ಮಾಹಿತಿ ಮತ್ತು ರೇವಣಪ್ಪ ಹಿರೇಕುರುಬರ್ ಹಾಗೂ ಸಂಗಡಿಗರಿಂದ ಕರಡಿ ಮಶಲು. ಹಾಗಾದರೆ ಕೃಷಿ ರಂಗದಲ್ಲಿ ಮೊದಲಿಗೆ ಕೇಳೋಣ ಡಾಕ್ಟರ್ ಎಜಿ ಶ್ರೀನಿವಾಸ್ ಅವರಿಂದ ಬಿಟಿ ಹತ್ತಿಯಲ್ಲಿ ಕೀಟಗಳ ನಿರ್ವಹಣೆ ಕುರಿತು ಮಾಹಿತಿಯನ್ನು. ರೈತ ಬಾಂಧವರ ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಎಜಿ ಶ್ರೀನಿವಾಸ್ ಅಂತ, ಕೀಟ ತಜ್ಞ, ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನಿಂದ ಮಾತಾಡ್ತಾ ಇದ್ದೇನೆ. ಈಗ ನಾನು ಮಾತಾಡ್ತಕ್ಕಂತ ವಿಷಯ ಅಂತಂದ್ರೆ, ಸದ್ಯದ ಪರಿಸ್ಥಿತಿಯಲ್ಲಿ ಬಿಟಿ ಹತ್ತಿಯಲ್ಲಿ ಬರ್ತಕ್ಕಂತ ಕೀಟ ಹಾಗೂ ರೋಗಗಳ ಬಾಧೆ, ಅವುಗಳನ್ನ ನಿರ್ವಹಣೆ ಯಾವ ರೀತಿಯಾಗಿ ಮಾಡ್ಬೇಕಂತ ರೈತ ಬಾಂಧವರಲ್ಲಿ ಕೆಲವೊಂದು ಕಿವಿ ಮಾತುಗಳನ್ನ ಹೇಳ್ತೇನೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಬಿಟಿ ಹತ್ತಿಯು ಸುಮಾರು 90-95 ದಿವಸದ ಬೆಳೆಯಾಗಿ ಇದ್ದು, ಈಗ ಸದ್ಯದ ಬಾಧೆ ಮಳೆ ಏನೋ ಕಡಿಮೆ ಆಗಿದೆ. ಆಲ್ಮೋಸ್ಟ್ ಒಂದು ವಾರ ಆಯ್ತು ಮಳೆ ಬಂದಿಲ್ಲ. ಮಳೆ ಬಂದಿಲ್ಲ ಅಂದಾಗ ಸ್ವಲ್ಪ ಬಿಸಿಲು ಜಾಸ್ತಿ ಆಗಿ ಈಗ ತಾನೇ ಇನ್ನು ಚಳಿ ಜಾಸ್ತಿ ಆಗ್ತದೆ, ಇನ್ನು ಇನ್ಮೇಲೆ ಚಳಿ ಜಾಸ್ತಿ ಆಗುತ್ತೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಹಸಿರು ಜಿಗಿಗಳು ಹಾಗೂ ಬಿಳಿ ನೊಣದ ಬಾಧೆ ತುಂಬಾ ಹೆಚ್ಚು ಕಂಡು ಬರ್ತಾ ಇದೆ. ಈ ಹಸಿರು ಜಿಗಿ ಹುಳು ಹೇವ್ ರೀತಿಯಾಗಿ ಬಾಧೆ ಮಾಡುತ್ತಂತಂದ್ರೆ, ರಸವನ್ನ ಎಲೆಗಳಿಂದ ಹೀರುವುದರಿಂದ ಎಲೆಗಳು ಹಂಚುಗಳು ಅಂದ್ರೆ ದಂಡೆ ಅಂತ ಏನ್ ಹೇಳ್ತೀವಲ್ಲ ಹಂಚು, ಅದು ಬಾರ್ಡರ್ ಅಂತ ಏನ್ ಹೇಳ್ತೀವಿ, ಅದರ ಬಾರ್ಡರ್ ಅಥವಾ ಹಂಚು ಕೆಂಪಾಗ್ತಾ ಬರುತ್ತೆ. ಇದನ್ನ ಈ ಬಾಧೆಯನ್ನ ನಮ್ಮ ರೈತರು ತಾಂಬೂರ ರೋಗ ಅಂತ ಕನ್ಫ್ಯೂಸ್ ಮಾಡಿಕೊಂಡು 1919 ಸಿಂಪರಣೆ ಮಾಡೋದು ಅಥವಾ ಬಾವಿಸ್ಟಿನ್ ಅಂತ ಕಾರ್ಬನ್ ಡೈಜಿಂಗ್ ಐ ಮೀನ್ ಬೇರೆ ರೋಗನಾಶಕಗಳನ್ನ ಸಿಂಪರಣೆ ಮಾಡುತ್ತೆ. ಅದು ರೋಗ ಅಲ್ಲ, ಇದು ಯಾವುದೇ ಪೋಷಕಾಂಶ ಕೊರತೆ ಅಲ್ಲ, ಇದು ಹಸಿರು ದ್ವಾಮೆಯಿಂದ ಆಗಿರ್ತಕ್ಕಂತ ಒಂದು ಬಾಧೆ. ದಯವಿಟ್ಟು ತಿಳ್ಕೊಂಡು ಸಿಂಪರಣೆ ಮಾಡಿದ್ದೆ ಆದ್ರೆ ಅಷ್ಟು ಉಳಿತಾಯ ಆಗುತ್ತೆ. ಇದು ಹಸಿರು ದ್ವಾಮೆಯ ಬಾಧೆ. ನಂತರ ಬಿಳಿ ದ್ವಾಮೆನೂ ಬರುತ್ತೆ. ಬಿಳಿ ದ್ವಾಮೆ ಅಂತಂದ್ರೆ ಚಿಕ್ಕದಾಗಿ ಬೆಳ್ಳನೆ ಇರ್ತಕ್ಕಂತ ಒಂದು ನೊಣ. ಸೊ ಈ ರಸ ಇರ್ತಕ್ಕಂತ ಕೀಟ ಎಲೆಗಳಿಂದ ಸಣ್ಣ ಸಣ್ಣ ಹೂಗಳಿಂದ ಕಾಯಿಗಳಿಂದ ರಸ ಹೀರೋದ್ರಿಂದ ಸೊ ಎಲೆಗಳೆಲ್ಲ ಸ್ವಲ್ಪ ಹಳದಿ ಬಣ್ಣಕ್ಕೆ ಬಂದು ಮುರಿದೆ ಆಗೋ ಚಾನ್ಸಸ್ ಇರುತ್ತೆ. ಜೊತೆಗೆ ಸಕ್ಕರೆ ಪದಾರ್ಥ ಬಿಡ್ತಕ್ಕಂತ ಚಾನ್ಸಸ್ ಇದೆ. ಈ ಬಿಳಿ ದ್ವಾಮೆ ಈ ಒಂದು ಚಳಿ ಯಾವಾಗ ಜಾಸ್ತಿ ಆಗುತ್ತೋ, ರಾತ್ರಿಯ ಉಷ್ಣ ತಾಪಮಾನ ಕಡಿಮೆ ಆಗ್ಬಿಟ್ಟು ಚಳಿ ಜಾಸ್ತಿ ಆದಂಗಲ್ಲ ಈ ಬಿಳಿದ್ವಾಮೆಯ ಕಾಟ ಜಾಸ್ತಿ ಆಗುತ್ತೆ. ಅಂದರೆ ಅಕ್ಟೋಬರ್ ಮಂತು, ನವೆಂಬರ್ ಮಂತು, ಡಿಸೆಂಬರ್ ಮಂತ್ ನಲ್ಲಿ ಬಿಳಿದ್ವಾಮೆಯ ಕಾಟ ಜಾಸ್ತಿ ಇರುತ್ತೆ. ಇದರ ಜೊತೆಗೆ ಗುಲಾಬಿ ಕಾಯಿ ಕೊರಕನು ಮುಂದ್ ಬರ್ತಕ್ಕಂತ ಚಾನ್ಸಸ್ ಇರುತ್ತೆ. ಇನ್ನು ಹಸಿರು ದ್ವಾಮೆ, ಹಸಿರು ಜಿಗಿ ಹುಳ ಮತ್ತು ಬಿಳಿದ್ವಾಮೆ ಅಥವಾ ಬಿಳಿ ನೋಣಕ್ಕೆ ಬಾಧೆಯನ್ನ ಎರಡೂ ಒಟ್ಟಿಗೆ ಕಂಟ್ರೋಲ್ ಮಾಡ್ಬೇಕಂದ್ರೆ ಇದಕ್ಕೆ ಸದ್ಯದ ಮಟ್ಟಿಗೆ ಡೈನಿಟೆಫೆರಾನ್ ಅಂತ ಒಂದು ಕೆಮಿಕಲ್ ಅನ್ನ ಅಂದ್ರೆ ರಾಸಾಯನಿಕ ಕೀಟನಾಶಕವನ್ನ, ಇದು ಡೈನಿಟೆಫೆರಾನ್ ಅಂತ ಕೆಮಿಕಲ್ ಮಾರ್ಕೆಟ್ ಅಲ್ಲಿ ಪ್ರಚಲಿತವಾಗಿ ನಾವು ಟೆಸ್ಟ್ ಮಾಡಲಾಗಿ ಓಶಿನ್ ಮತ್ತೆ ಟೋಕನ್ ಅಂತ ವಾಣಿಜ್ಯ ಹೆಸರಲ್ಲಿ ಸಿಗುತ್ತೆ. ಇದನ್ನ 1 ಎಕರೆಗೆ 100 ಗ್ರಾಂನಂತೆ ಸಿಂಪರಣೆಯನ್ನ ಮಾಡಬೇಕು. ಇದು ಅಕಸ್ಮಾತ್ ಹೊಡೆದಿದ್ರಿ ಅಥವಾ ಆಲ್ರೆಡಿ ಉಪಯೋಗ ಮಾಡಿದ್ರಿ ಅಂತಂದ್ರೆ ಅದರ ಬದಲಾಗಿ ಡಯಾಫೆನ್ಸಿರಾನ್ ಅಂತ ಇನ್ನೊಂದು ಔಷಧಿ, ಇದು ಮಾರ್ಕೆಟ್ ಅಲ್ಲಿ ಪೆಗಾಸಿಸ್ ಅಥವಾ ಪೋಲೋ ಅಂತ ಪ್ರಚಲಿತವಾಗಿ ಸಿಗುತ್ತೆ. ಇದನ್ನ ನಾವು ಪರೀಕ್ಷಣೆ ಮಾಡಿದೀವಿ. ಇದನ್ನ 1 ಎಕರೆಗೆ 250 ಗ್ರಾಂನಂತೆ ಸಿಂಪರಣೆ ಮಾಡಬೇಕು. ಇದನ್ನು ಸಪೋಸ್ ಇದರ ಬದಲಿಗಾಗಿ ಅಥವಾ ಈಗ ಆಲ್ರೆಡಿ ಇದನ್ನ ಉಪಯೋಗ ಮಾಡಿದೀವಿ ಅಂತಂದ್ರೆ ಇನ್ನು ಬದಲಿಗೆ ಟ್ರೋನಿಕ್ ಕಮೈಡ್ ಅಂತ ಇದು ಪ್ರಚಲಿತವಾಗಿ ಮಾರ್ಕೆಟ್ ಅಲ್ಲಿ ಊಲಾಲ ಅಂತ ಸಿಗುತ್ತೆ. ಇದನ್ನು ಸಹಿತ 250 ಗ್ರಾಂ 1 ಎಕರೆಗೆ. ಸೊ ಯಾವ್ದಾದ್ರೂ ಒಂದನ್ನ ದಯವಿಟ್ಟು ಆಯ್ಕೆ ಮಾಡಿ ಸಿಂಪರಣೆಯನ್ನ ಚೆನ್ನಾಗಿ ಸಿಂಪರಣೆ ಮಾಡಬೇಕು. ಇಲ್ಲಿ ಈಗಿನ ಒಂದು 3-3.5 ತಿಂಗಳು ಬೆಳೆ ಇರತಕ್ಕಂತ ಬೆಳೆ ಈಗ ಭತ್ತಿಗೆ ಈಗ ಸದ್ಯದ ಮಟ್ಟಿಗೆ 250 ಲೀಟರ್ ಸಿಂಪರಣೆ ಅಂದ್ರೆ ನೀರು ಹೋಗಬೇಕು. ಸೊ ದಯವಿಟ್ಟು ತಿಳ್ಕೊಂಡು ಚೆನ್ನಾಗಿ ತೊಯ್ಯುವ ಹಾಗೆ ಗಿಡದ ಎಲ್ಲಾ ಭಾಗ ತೊಯ್ಯುವ ಹಾಗೆ ಸಿಂಪರಣೆಯನ್ನ ಮಾಡಿದ್ದೇ ಆದ್ರೆ ಸಂಪೂರ್ಣವಾಗಿ ಕೀಟ ಹತೋಟಿ ಬರುತ್ತೆ. ಇನ್ನು ಈಗ ಹೆಚ್ಚು ನೀರು ಅಂದ್ರೆ ಮಳೆ ಬಂದು ಅಲ್ಲಲ್ಲಲ್ಲಿ ನೀರು ನಿಂತು ಸೊರಗು ರೋಗ ಕಂಡು ಬಂದಿದೆ. ನನಗೆ ತುಂಬಾ ಫೋನ್ಗಳು ಸಹಿತ ರೈತರಿಂದ ಬರ್ತಾ ಇದೆ. ಸೊ ಹಾಗಾಗಿ ಈಗ ಏನ್ ಮಾಡ್ಬೇಕು ಅಂತಂದ್ರೆ ಈ ಸೊರಗ ರೋಗ ನಿಯಂತ್ರಣಕ್ಕಾಗಿ ನಾವು ಯಾವ ಗಿಡ ಸೊರಗ್ತಾ ಇದೆಯೋ ಅಥವಾ ಬಾಡ್ತಾ ಇದೆಯೋ ನೆಟೆ ಹೋಗ್ತಾ ಇದೆಯೋ ಆ ಗಿಡಕ್ಕೆ ಮಾತ್ರ ದಯವಿಟ್ಟು ರೈತರು ಕೇಳ್ಕೋಬೇಕು ಕ್ಲೀನಾಗಿ. ಯಾವ ಗಿಡ ನೆಟೆ ರೋಗ ಬಂದಿದೆಯೋ ಅಥವಾ ಸೊರಗ ರೋಗ ಅಂತಕ್ಕಂಥದ್ದು ಏನು ಬಂದಿದೆಯೋ ಅದು ಬಾಡ್ತಾ ಇದೆಯೋ ಆ ಗಿಡಕ್ಕೆ ಬಡ್ಡೆಗೆ ಒಂದು ಗಿಡದ ಬಡ್ಡಿಗೆ ಅಂದ್ರೆ ಔಷಧಿಯನ್ನ ಹಾಕ್ಬೇಕು. ಅದು ಯಾವ ಔಷಧಿ ಅಂತಂದ್ರೆ ಯಾವ ಕೆಮಿಕಲ್ ಅಂತಂದ್ರೆ ಟಿಲ್ಟ್ ಅಂತಕ್ಕಂಥದ್ದು, ಪ್ರೊಪಿಕೋನಜೋಲ್ ಅಂತ ಇದ್ರ ಕೆಮಿಕಲ್ ಹೆಸರು, ಟಿಲ್ಟ್ ಅಂತಕ್ಕಂಥದ್ದು ವಾಣಿಜ್ಯ ಹೆಸರು. ಇದನ್ನ 1 ಲೀಟರ್ ನೀರಿಗೆ 2 ml ತರ ಮಿಶ್ರಣ ಮಾಡಿಕೊಂಡು ಅಂದ್ರೆ ನಾವು ಒಂದು ದೊಡ್ಡ ಬ್ಯಾರಲ್ ಇದೆ ಅಂತ ಇಟ್ಕೊಳ್ಳಿ, 200 ಲೀಟರ್ ಬ್ಯಾರಲ್ ಅಂತ ಇಟ್ಕೊಳ್ಳಿ. 400 ml ಅನ್ನ ಟಿಲ್ಟ್ ಅನ್ನ ಕಲ್ಸ್ಕೊಂಡ್ಬಿಟ್ಟು ಈ ಕಲ್ಸ್ಕೊಂಡಿರ್ತಕ್ಕಂಥ ಟಿಲ್ಟ್ ಔಷಧಿಯನ್ನ ಒಂದೊಂದು ಬಾಡಿರ್ತಕ್ಕಂತ ಗಿಡಕ್ಕೆ ನೆಟೆ ಹೋಗಿರ್ತಕ್ಕಂಥ ಗಿಡಕ್ಕೆ ಅದರ ಬಡ್ಡಿಗೆ ಸ್ವಲ್ಪ ಮಣ್ಣನ್ನ ತೆಗೆದುಬಿಟ್ಟು ಒಂದೊಂದು ಲೀಟ್ರಷ್ಟು ಒಂದೊಂದು ಕೆಂಪ್ ಅಂತ ಏನ್ ಹೇಳ್ತೀವಲ್ಲ ಔಷಧಿಯನ್ನ ಹಾಕ್ಬೇಕು. ಜೊತೆಗೆ ಹಿಂದಕ್ಕೊಂದು ಗಿಡ, ಮುಂದಕ್ಕೊಂದು ಗಿಡ, ಪಕ್ಕಕ್ಕೆ ಗಿಡಗಳಿಗೆ ಹಾಕಿದ್ರು ಸಹಿತ ಮುಂಬರ್ತಕ್ಕಂಥ ಈ ನೆಟೆ ರೋಗ ಕಡಿಮೆ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇರುತ್ತೆ. ಯಾಕೆ ಹೇಳ್ತೀನಿ ಅಂದ್ರೆ ನಾವು ಬೇರುಗಳೆಲ್ಲ ಹಿಡ್ಕೊಂಡಿರುತ್ತೆ, ಬಂದ ಗಿಡಕ್ಕಷ್ಟೇ ಹಾಕಿದ್ರೆ ಸಾಲದು. ಯಾಕಂದ್ರೆ ಬೇಡೆಲ್ಲ ಎಲ್ಲ ಹಿಡ್ಕೊಂಡಿರೋದ್ರಿಂದ ಹಿಂದ್ ಗಿಡಕ್ಕ, ಮುಂದಿನ ಗಿಡಕ್ಕ, ಪಕ್ಕದ 2 ಗಿಡಕ್ಕೂ ಹಾಕಿದ್ರು ಸಹಿತ ಈ ರೋಗನೂ ಅಲ್ಲಿಗೆ ನಾವು ಸಾಯಿಸ್ಬಿಟ್ಟು ಮುಂದಿನ ಗಿಡಕ್ಕೆ ಹೋಗ್ಲಾರ್ದಂಗ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ದಯವಿಟ್ಟು ರೈತರು ಗಮನಿಸಿ ಮಾಡಿ. ನನಗೆ ತುಂಬಾ ಫೋನ್ ಕಾಲ್ಗಳು ಬಂದು ರೈತರು ಸಿಂಪರಣೆ ಮಾಡ್ತಾರೆ, ಈ ನೆಟೆ ರೋಗಕ್ಕೆ ಸಿಂಪರಣೆ ಮಾಡಿದ್ರೆ ಕಂಟ್ರೋಲ್ ಬರೋದಿಲ್ಲ. ಇದು ಒಂದು ಭೂಮಿಯಲ್ಲಿರ್ತಕ್ಕಂತ ಶಿಲೀಂಧ್ರದಿಂದ ಬರತಕ್ಕಂತ ರೋಗ. ಆದ್ರಿಂದ ಭೂಮಿಗೆ ಔಷಧಿಯನ್ನ ಟಿಲ್ಟ್ ಅನ್ನ 2 ml ಪ್ರತಿ ಲೀಟರ್ ನೀರಿನಂತೆ ಕರೆಸ್ಬಿಟ್ಟು ಬಡ್ಡೆಗೆ ಹಾಕ್ಬೇಕು, ಇದು ಸೊರಗುರೋಗ ನಿಯಂತ್ರಣಕ್ಕೆ. ನಂತರ ಇನ್ನು ಸ್ವಲ್ಪ ನಾವು ಸರ್ವೆ ಸಮೀಕ್ಷೆ ಮಾಡಲಾಗಿ ಪಿಂಕ್ ಬೌಲರ್ ಈಗ ತಾನೇ ಶುರುವಾಗ್ತಾ ಇದೆ. ಏನ್ ಅಂತ ಗಾಬರಿ ಪಡ್ತಕ್ಕಂತ ಇದು ಇಲ್ಲ, ಬಟ್ ಆದ್ರೂ ಪಿಂಕ್ ಬೌಲರ್ ಬಗ್ಗೆ ಗಮನ ಹೊರಿಸ್ಬೇಕು ಅನ್ನೋದು ನಾನು ಹೇಳ್ತೀನಿ. ಈ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ನಲ್ಲಿ ಪಿಂಕ್ ಬೌಲರ್ ಹಾವಳಿ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಈಗ ಆದ್ರೆ ಮುನ್ನೆಚ್ಚರಿಕೆಯಾಗಿ ಯಾವ ರೈತರು ಮೋಹಕ ಬಲೆಗಳನ್ನ ಹಾಕಿಲ್ವೋ ದಯವಿಟ್ಟು ಗುಲಾಬಿ ಕಾಯ್ಕೊಳಕ್ಕಾಗ ಹತೋಟಿಗಾಗಿ ಮೋಹಕ ಬಲೆಗಳನ್ನ 8-10 ಮೋಹಕ ಬಲೆಗಳನ್ನ 1 ಎಕರೆಗೆ, ಮತ್ತೊಮ್ಮೆ ಹೇಳ್ತೇನೆ, 1 ಎಕರೆಗೆ ಮೋಹಕ ಬಲೆಗಳನ್ನ ಗುಲಾಬಿ ಕಾಯಿ ಕೊರಕ ಹತೋಟಿಗಾಗಿ 8-10 ಹಾಕಬೇಕು. ಈಗ ಹಾಕಿದ್ರೆ ಗಂಡು ಪತಂಗಗಳು ಬಂದು ಆಕರ್ಷಣೆಯಾಗಿ ಸಂತಾನೋತ್ಪತ್ತಿ ಕಡಿಮೆ ಆಗುತ್ತೆ. ಇದು ಒಂದು. ಇನ್ನು ಹೂವಿನ ಪ್ರಮಾಣ ಜಾಸ್ತಿ ಇದ್ರೆ ಗುಲಾಬಿ ಕಾಯಿ ಕೊರಕ ತತ್ತಿ ಇಡ್ತಕ್ಕಂತ ಚಾನ್ಸಸ್ ತುಂಬಾ ಇರೋದ್ರಿಂದ ನಮ್ಮ ಪ್ರಯೋಗಶಾಲೆ, ನಮ್ಮ ವಿಶ್ವವಿದ್ಯಾಲಯದ ಜೈವಿಕ ನಿಯಂತ್ರಣ ಪ್ರಯೋಗಶಾಲೆಯಲ್ಲಿ ಒಂದು ಟ್ರೈಕೋಗ್ರಾಮ ಬ್ಯಾಕ್ಟ್ರೆ ಅಂತಕ್ಕಂತ ಪರತಂತ್ರ ಜೀವಿಯ ಕಾರ್ಡ್ಗಳು ಸಿಗ್ತವೆ. ಯಾರಾದರೂ ಆಸಕ್ತಿ ಉಳ್ತಕ್ಕಂತ ಆರ್ಗ್ಯಾನಿಕ್ ಅಂದ್ರೆ ಸಾವಯವದತ್ತ ನಾನು ಕೀಟನಾಶಕ ಬಳಸಬೇಕು ಅಂತ ಇದ್ದ ಆಸಕ್ತಿ ಉಳ್ತಕ್ಕಂತ ರೈತರು ಇದನ್ನ 3 ಕಾರ್ಡ್ 1 ಎಕರೆಗೆ 2 ಸಾರಿ ಒಂದು ವಾರದ ಅಂತರದಲ್ಲಿ ಬಿಟ್ರೆ ತುಂಬಾ ಒಳ್ಳೇದು. ಅಷ್ಟಂದ್ರೆ ಒಂದು ನಾವು 1 ಅಥವಾ 2 ಸಿಂಪರಣೆಯ ಔಷಧಿ ಹೊಡಿತಕ್ಕಂತ ಸಿಂಪರಣೆ ಖರ್ಚು ಕಡಿಮೆ ಆದರೂ ಮಾಡ್ಲಿಕ್ಕೆ ಅವಕಾಶ ಇದೆ. ಜೊತೆಗೆ ಇನ್ನು ಸಿಂಪರಣೆಗೆ ಬಂದ್ರೆ, ಗುಲಾಬಿ ಕಾಯಿ ಕೊರತೆಗೆ ರಾಸಾಯನಿಕ ಸಿಂಪರಣೆಗೆ ಬಂದ್ರೆ, ನಾವು ಈಗ ಬಿಳಿದೋಮೆಯ ಬಾಧೆ ಕಡಿಮೆ ಇತ್ತು ನಿಮ್ಮ ಹೊಲದಲ್ಲಿ ಅಂದರೆ, ಒಂದು ಪೈರೆಥ್ರಾಯ್ಡ್ ಗುಂಪಿಗೆ ಸೇರಿರತಕ್ಕಂತ ಕೀಟನಾಶಕ, ಅದು ಡಿಸಿಸ್ ಇರ್ಬೋದು, ಡೆಕಾಮೆಥ್ರಿನ್ ಅಂತೀವಿ, ಇದನ್ನ 100-150 ml, ಅಥವಾ ಲ್ಯಾಂಡಾ ಸ್ಯಾಲಥ್ರಿನ್ ಕರಾಟೆ ಅಂತ ಏನು ವಾಣಿಜ್ಯ ಹೆಸರಲ್ಲಿ ಇರ್ತಕ್ಕಂತ ಕೆಮಿಕಲ್ ಅನ್ನ 1 ಎಕರೆಗೆ 250 ml ಇಂದ 300 ml ತನನು ಸಿಂಪರಣೆಯನ್ನ ಮಾಡಬಹುದು. ಇದು ಯಾವಾಗ? ಬಿಳಿದಾಮೆಯ ಬಾಧೆ ಕಡಿಮೆ ಇದ್ದಲ್ಲಿ. ಬೈ ಚಾನ್ಸ್ ಬಿಳಿದಾಮೆ ಇದ್ದಾಗ ಸಹಿತ ನಾ ಈ ತರ ಕೆಮಿಕಲ್ ಪರಿಸರದ ಗುಂಪಿಗೆ ಹೊಡಿತೇನಂದ್ರೆ ನಿಮ್ಮ ಬಿಳಿದಾಮೆ ಮತ್ತೆ ಜಾಸ್ತಿ ಆಗತ್ತೆ. ಪಿಂಕ್ ಬೌಲರ್ ಕಡಿಮೆ ಆಗ್ಬಹುದು, ಬಟ್ ಬಿಳಿದಾಮೆ ಜಾಸ್ತಿ ಆಗುತ್ತೆ. ದಯವಿಟ್ಟು ಎಚ್ಚರ ಇರಲಿ. ನಂತರ ಇನ್ನು ಇಲ್ಲ, ಪಿಂಕ್ ಬೌಲರ್ಗೆ ಅಗ್ರಿ ಲೇಟೆಸ್ಟ್ ಕೆಮಿಕಲ್ ನ ನಾವು ಶಿಫಾರಸ್ ಮಾಡಿರ್ತಕ್ಕಂಥದ್ದು ವಿಶ್ವವಿದ್ಯಾಲಯದಿಂದ ಅಂತಂದ್ರೆ, ಈ ಸ್ಪೈನೆಟರಮ್ ಅಥವಾ ಡೆಲಿಗೇಟ್ ಅಂತ ವಾಣಿಜ್ಯ ಹೆಸರು, ಇದನ್ನ 100-150 ml ಪ್ರತಿ ಎಕರೆಗೆ ನಾವು ಸಿಂಪರಣೆಯನ್ನ ಮಾಡಿದ್ರೆ ಇದು ಗುಲಾಬಿ ಕಾಯಿ ಕರಕದ ಜೊತೆಗೆ ತ್ರಿಪ್ಸನುಷಿಯ ಬಾಧೆಯನ್ನು ಸಹಿತ ಕಂಟ್ರೋಲ್ ಮಾಡುತ್ತೆ. ಅಥವಾ ಇದನ್ನ ಆದ್ರೂ ಉಪಯೋಗ ಮಾಡಬಹುದು. ಅಥವಾ ಸೈಡಿಕಾರ್ ಲಾರ್ವಿನ್ ಅಂತ ಏನ್ ಪ್ರಚಲಿತವಾಗಿ ಸಿಗ್ತಕ್ಕಂಥದ್ದು, ಅದನ್ನ 250 g ಪ್ರತಿ ಎಕರೆಗೆ ಸಿಂಪರಣೆ ಮಾಡಬಹುದು. ಈ ರೀತಿಯಾಗಿ ಅನೇಕ ಕೀಟನಾಶಕಗಳನ್ನ ಆಯ್ಕೆ ಮಾಡಿಕೊಂಡು ಒಂದಾದ ನಂತರ ಬದಲಾವಣೆ ಮಾಡಬೇಕು, ಅದನ್ನೇ ಕಂಟಿನ್ಯೂಸ್ ಆಗಿ ಹೊಡಿಬಾರದು. ಜೊತೆಗೆ ಇನ್ನು ಕೊನೆಯದಾಗಿ, ಈ ಸದ್ಯದ ಮಟ್ಟಿಗೆ ಬಿಟಿ ಹತ್ತಿಯಲ್ಲಿ ಈ ತಾಂಬೂರ ರೋಗ ಅನ್ನೋದು ರೋಗ ಅಲ್ಲ, ಇದು ಪೋಷಕಾಂಶದ ಕೊರತೆಯಿಂದ ಆಗ್ತಕ್ಕಂತ ಒಂದು ಬದಲಾವಣೆ, ಕೆಂಪು ಆಗ್ತವೆ. ಅದನ್ನ ತಡೆಗಟ್ಟಲು 19-19-19 ಏನು ಸಿಂಪರಣೆ ಮಾಡ್ತಕ್ಕಂತ ಏನು ಗೊಬ್ಬರ ಸಿಗುತ್ತೆ, ಅದನ್ನ 2 kg, ಅದರ ಜೊತೆಗೆ ಮೆಗ್ನೀಷಿಯಂ ಸಲ್ಫೇಟ್ ಅನ್ನ 1 kg. ಮತ್ತೊಮ್ಮೆ ಹೇಳ್ತೇನೆ, ತಾಂಬೂರ ರೋಗದ ನಿರ್ವಹಣೆಗಾಗಿ 19-19-19 ಸಿಂಪರಣೆ ಮಾಡ್ತಕ್ಕಂತ ಗೊಬ್ಬರ. ಮತ್ ನೀವು 19 ಗೊಬ್ಬರ ನಾವು ಭೂಮಿಯಲ್ಲಿ ಹಾಕ್ತಕ್ಕಂಥ ಗೊಬ್ಬರ ತಂದು ಸ್ಪ್ರೇ ಮಾಡಬೇಡಿ ದಯವಿಟ್ಟು. 19-19 ಗೊಬ್ಬರವನ್ನ ಸಿಂಪರಣೆ ಮಾಡ್ತಕ್ಕಂಥದ್ದನ್ನ 2 kg, ಜೊತೆಗೆ ಮೆಗ್ನೀಷಿಯಂ ಸಲ್ಫೇಟ್ ಅಂತಕ್ಕಂಥ ಏನೋ ಔಷಧಿಯನ್ನ, ಪೋಷಕಾಂಶ ಸರಬರಾಜು ಮಾಡ್ತಕ್ಕಂಥ ಈ ಪೋಷಕಾಂಶ, ಇದನ್ನ 1 kg ಅಂತೆ 2 ಮಿಕ್ಸ್ ಮಾಡ್ಬೇಕು. ಇಲ್ಲಿ ಮಾಡಿದ್ರೆ ಸಿಂಪರಣೆ ಮಾಡಿದ್ರೆ ಈ ತಾಂಬೂರ ರೋಗ ಕಡಿಮೆ ಆಗತ್ತೆ. ಈ ಏನು 19-19 ಮತ್ತೆ ಮೆಗ್ನೀಷಿಯಂ ಸಲ್ಫೇಟ್ ಏನ್ ಹೇಳದ್ನಲ್ಲ, 2 ಕೂಡಿಸಿ ಯಾವುದೇ ಕೀಟನಾಶಕ ಜೊತೆಗೆ ಕೂಡಿಸಿನೂ ಸಹಿತ ಹೊಡಿಬಹುದು. ಪ್ರತ್ಯೇಕವಾಗಿ ಹೊಡಿಬೇಕಂತ ಏನಿಲ್ಲ, ಕೀಟನಾಶಕದ ಜೊತೆಗೆ ಸಿಂಪರಣೆ ಮಿಕ್ಸ್ ಮಾಡಿ ಸಿಂಪರಣೆ ಮಾಡಬಹುದು. ಇದು ಸದ್ಯದ ಮಟ್ಟಿಗೆ ಬಿಟಿ ಹತ್ತಿಯಲ್ಲಿ ಬರ್ತಕ್ಕಂತ ಪ್ರಮುಖ ಕೀಟ ರೋಗ ಹಾಗೂ ಪೋಷಕಾಂಶಗಳ ಬಾಧೆ ಅಥವಾ ತೊಂದರೆ, ಅದರ ಅವುಗಳಿಗೆ ನಿರ್ವಹಣೆ ಕಾರ್ಯಕ್ರಮವನ್ನ ನಾನು ಈಗ ತಾನೇ ಹೇಳಿದ್ದೀನಿ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಥವಾ ನಾನು ಹೇಳಿದ್ದು ತಮಗೆ ತಿಳಿದಿಲ್ಲ ಅಂದ್ರೆ, ಏನಾದರೂ ಸಂಶಯ ಇತ್ತು, ಡೌಟ್ಸ್ ಇದೆ ಅಂತಂದ್ರೆ, ನನ್ನ ಮೊಬೈಲ್ ಸಂಖ್ಯೆ ದಯವಿಟ್ಟು ಬರ್ಕೊಳ್ಳಿ, 9444-814-7772. ಇನ್ನೊಮ್ಮೆ ಹೇಳ್ತೇನೆ, 9481-46-7772. ನಮಸ್ಕಾರ. ಇದುವರೆಗೂ ಬಿಟಿ ಹತ್ತಿಯಲ್ಲಿ ಕೀಟಗಳ ನಿರ್ವಹಣೆ ಕುರಿತು ಕೀಟ ತಜ್ಞರಾದ ಡಾಕ್ಟರ್ ಎಜಿ ಶ್ರೀನಿವಾಸ್ ಅವರಿಂದ ಮಾಹಿತಿ ಮಾಡಿಕೊಂಡಿದ್ರಿ. ರೈತ ಬಾಂಧವರೇ, ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಗೋಧಿ ಬೇಸಾಯದ ತಾಂತ್ರಿಕತೆ ಕುರಿತು ಡಾಕ್ಟರ್ ವಿಜಿ ಬಾವಲತ್ತಿ ಅವರಿಂದ ಮಾಹಿತಿ. ಗೋಧಿ ಬೆಳೆಯನ್ನ ಉತ್ತರ ಕರ್ನಾಟಕದ ಕೆಲವೊಂದು ಜಿಲ್ಲೆಗಳಲ್ಲಿ ರೈತರು ಬೆಳೀತಾ ಇರ್ತಾರೆ. ಇದರ ಒಂದು ಇಳುವರಿ ಹೆಚ್ಚಿಗೆ ಮಾಡಬೇಕಾಗಿತ್ತಂದ್ರೆ ಕೆಲವೊಂದು ಉತ್ತಮ ಬೇಸಾಯ ಕ್ರಮಗಳನ್ನು ಅಳವಡಿಸಿಕೊಳ್ಳೋದು ಬಹಳ ಮುಖ್ಯ. ಗೋಧಿ ಬೆಳೆ ಇದೊಂದು ಚಳಿಗಾಲದ ಒಂದು ಬೆಳೆ ಅಂತ ಹೇಳಬಹುದು. ಸೂಕ್ತ ಬಿತ್ತನೆ ಕಾಲ ಚಳಿಗಾಲ, ಚಳಿಗಾಲದಲ್ಲಿ ಅಧಿಕ ಪ್ರಮಾಣದಲ್ಲಿ ಇದು ಇಳುವರಿಯನ್ನು ಕೊಡ್ತದೆ. ದಿನದ ಒಂದು ಸರಾಸರಿ ಉಷ್ಣತಮಾನ 16-20 ಡಿಗ್ರಿ ಸೆಂಟಿಗ್ರೇಡ್ ಇದ್ದಾಗ ಮೊಳಕೆ ಪ್ರಮಾಣ ಹಾಗೂ ತೆಂಡೆ ಒಡಿತಕ್ಕಂಥ ಪ್ರಮಾಣ ಗೋಧಿ ಬೆಳೆಯಲ್ಲಿ ಹೆಚ್ಚಿಗೆ ಆಗುತ್ತೆ. ಮಳೆಯಾಶ್ರಿತ ಬೆಳೆಯನ್ನ ಅಕ್ಟೋಬರ್ ಮೊದಲ ಒಂದು ಪಾಕ್ಷಿಕದಲ್ಲಿ ಹಾಗೂ ನೀರಾವರಿ ಬೆಳೆಯನ್ನ ನವೆಂಬರ್ ಮೊದಲ ಪಾಕ್ಷಿಕದಲ್ಲಿ ಬಿತ್ತನೆ ಮಾಡುವುದು ಒಳ್ಳೆಯದು. ಡಿಸೆಂಬರ್ ಕೊನೆಯಲ್ಲಿ ಬಿತ್ತಿದಂತ ಗೋಧಿ ಬೆಳೆಯಲ್ಲಿ ಮರಿ ಒಡೆಯುವಿಕೆ ಒಂದು ಪ್ರಮಾಣ ಕಡಿಮೆ ಆಗ್ತದೆ ಮತ್ತು ತೆನೆಯಲ್ಲಿ ಕಾಳು ಕಟ್ತಕ್ಕಂಥ ಪ್ರಮಾಣ ಸಹ ಕಡಿಮೆ ಆಗುವುದನ್ನು ನಾವೆಲ್ಲ ಗಮನಿಸ್ತಾ ಇದ್ದೇವೆ. ಕಾಳಿನ ಸಾಂದ್ರತೆ ಕಡಿಮೆಯಾಗಿ ಇಳುವರಿ ಕುಂಠಿತ ಆಗ್ತದೆ. ಅನಿವಾರ್ಯವಾಗಿ ತಡವಾಗಿ ಅಂದರೆ ಡಿಸೆಂಬರ್ ಮೊದಲ ಪಾಕ್ಷದಲ್ಲಿ ಬಿತ್ತುವುದಾದಲ್ಲಿ ಶಿಫಾರಸು ಮಾಡಿದಂತಹ ತಳಿಗಳನ್ನು ಉಪಯೋಗ ಮಾಡುವುದಲ್ಲದೆ 25% ಹೆಚ್ಚು ಒಂದು ಪ್ರಮಾಣದ ಬಿತ್ತನೆ ಬೀಜವನ್ನು ಬಳಸಬೇಕಾಗುತ್ತೆ. ಇದರಿಂದ ಇಳುವರಿ ಕಡಿಮೆ ಆಗುವುದನ್ನು ನಾವು ತಪ್ಪಿಸಬಹುದು. ಗೋಧಿ ಬೆಳೆಯನ್ನು 22.5 ಸೆಂಟಿಮೀಟರ್ ಅಂತರದ ಸಾಲಿನಲ್ಲಿ ಮತ್ತು 4-5 ಸೆಂಟಿಮೀಟರ್ ಆಳವಾಗಿ ಬಿತ್ತನೆಯನ್ನು ಮಾಡಬೇಕು. ಗೋಧಿ ಇಳುವರಿ ಪ್ರತಿ ಸಸಿಯಲ್ಲಿನ ಮರಿಗಳ ಒಂದು ಸಂಖ್ಯೆ, ತೆನೆಯಲ್ಲಿನ ಕಾಳಿನ ಸಂಖ್ಯೆ ಮತ್ತು ಕಾಳಿನ ತೂಕವನ್ನು ಅವಲಂಬಿಸಿರ್ತದೆ. ಆದ್ದರಿಂದ ಸೂಕ್ತ ಸಸಿ ಸಂಖ್ಯೆ ಕಾಪಾಡುವುದು ಬಹಳ ಮುಖ್ಯ. ಮಳೆಯಾಶ್ರಿತದಲ್ಲಿ ಪ್ರತಿ ಎಕರೆಗೆ 20 ಕಿಲೋಗ್ರಾಂ ಬೀಜವನ್ನು ಮತ್ತು ನೀರಾವರಿಯಲ್ಲಿ 60 ಕಿಲೋಗ್ರಾಂ ಬಿತ್ತನೆ ಬೀಜವನ್ನು ಪ್ರತಿ ಎಕರೆಗೆ ಬೀಜವನ್ನು ಬಿತ್ತಬೇಕಾಗತ್ತೆ. ಜೇವೆಗೋಧಿಯನ್ನು ಬಿತ್ತುವುದಾದರೆ ಪ್ರತಿ ಎಕರೆಗೆ ಕವಚ ಸಮೇತವಾಗಿ 60 ಕಿಲೋಗ್ರಾಂ ಬೀಜವನ್ನು ಪ್ರತಿ ಎಕರೆಗೆ ಬಿತ್ತನೆ ಮಾಡಬೇಕಾಗತ್ತೆ. ಬಿತ್ತನೆ ಬೀಜವನ್ನು ಜೈವಿಕ ಗೊಬ್ಬರವಾದಂಥ ಅಜೋಸ್ಪಿರ್ಲಮ್ ಅನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 40 ಗ್ರಾಂದಂತೆ ಬೀಜೋಪಚಾರವನ್ನು ಮಾಡುವುದರಿಂದ ನೀರಾವರಿ ಗೋಧಿ ಬೆಳೆಗೆ ಶಿಫಾರಸು ಮಾಡಿದ ಸಾರಜನಕ ಗೊಬ್ಬರದಲ್ಲಿ 20-25% ಉಳಿತಾಯವನ್ನು ಮಾಡಬಹುದು. ಅಣುಜೀವಿ ಗೊಬ್ಬರವನ್ನು ಪ್ರತಿ ಎಕರೆಗೆ 1-1.5 ಕಿಲೋಗ್ರಾಂ ಸೋಸಿದ ತಿಪ್ಪೆ ಗೊಬ್ಬರದ ಜೊತೆ ಮಿಶ್ರಣ ಮಾಡಿ ಬಿತ್ತುವಾಗ ಮಣ್ಣಿಗೆ ನಾವು ಸೇರಿಸಬಹುದು. ಅದೇ ರೀತಿ ಮಳೆಯಾಶ್ರಿತ ಗೋಧಿ ಬೆಳೆಯಲ್ಲಿ ಬುಡಾಕೊಳೆ ರೋಗದ ಒಂದು ನಿಯಂತ್ರಣವನ್ನು ಮಾಡಬೇಕಾಗಿತ್ತು ಅಂತಂದರೆ 2 ಗ್ರಾಂ ಕಾರ್ಬಾಕ್ಸಿನ್ ಅಥವಾ 4 ಗ್ರಾಂ ಟ್ರೈಕೋಡರ್ಮಾ ಹಾರ್ಜಿಯಾನಮ್ ಅಂತಕ್ಕಂಥ ಜೈವಿಕ ಶಿಲೀಂಧ್ರವನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ ಉಪಚರಿಸಿ ಬಿತ್ತನೆಯನ್ನು ಮಾಡೋದು ಬಹಳ ಒಳ್ಳೆಯದು. ಬೀಜೋಪಚಾರಗಳು ಕಡಿಮೆ ಖರ್ಚಿಂದ ಇರ್ತವೆ ಮತ್ತು ಜೊತೆಗೆ ಪರಿಸರಕ್ಕೆ ಪೂರಕವಾಗಿರುವುದರಿಂದ ರೈತ ಬಾಂಧವರು ಯಾವುದೇ ಒಂದು ಬೆಳೆಯ ಬೀಜವನ್ನು ಬಿತ್ತಕ್ಕಿಂತ ಮುಂಚೆ ಬೀಜೋಪಚಾರವನ್ನು ಮಾಡಿ ಬಿತ್ತನೆ ಮಾಡೋದು ಒಳ್ಳೆಯದು. ಗೋಧಿಯಲ್ಲಿ ನಾವು ಒಳ್ಳೆಯ ಒಂದು ಇಳುವರಿಯನ್ನು ಪಡಿಬೇಕಾಗಿತ್ತು. ಉತ್ತಮ ಬೆಳೆಗೆ ಈ ಪೋಷಕಾಂಶಗಳು ಸಾಕಷ್ಟು ಪ್ರಮಾಣದಲ್ಲಿ ನಾವು ಕೊಡಬೇಕಾಗಿತ್ತು. ಮಳೆಯಾಶ್ರಿತ ಗೋಧಿ ಬೆಳೆಗೆ ಪ್ರತಿ ಎಕರೆಗೆ 2.5 ಟನ್ ಕಾಂಪೋಸ್ಟ್ ಗೊಬ್ಬರ, 20 ಕಿಲೋಗ್ರಾಂ ಸಾರಜನಕ ಹಾಗೂ 10 ಕಿಲೋಗ್ರಾಂ ರಂಜಕ ಒದಗಿಸತಕ್ಕಂಥ ರಸಗೊಬ್ಬರವನ್ನು ಅವಶ್ಯವಾಗಿ ಕೊಡಬೇಕಾಗತ್ತೆ. ನೀರಾವರಿ ಗೋಧಿ ಬೆಳೆಗೆ ಪ್ರತಿ ಎಕರೆಗೆ 3 ಟನ್ನಷ್ಟು ಕಾಂಪೋಸ್ಟ್ ಗೊಬ್ಬರ, 40 ಕಿಲೋಗ್ರಾಂ ಸಾರಜನಕ, 30 ಕಿಲೋಗ್ರಾಂ ರಂಜಕ ಮತ್ತು 20 ಕಿಲೋಗ್ರಾಂ ಪೊಟ್ಯಾಶ್ ಒದಗಿಸತಕ್ಕಂಥ ರಸಗೊಬ್ಬರ ಜೊತೆಗೆ ತಲಾ 8 ಕಿಲೋಗ್ರಾಂ ಸತುವಿನ ಸಲ್ಫೇಟ್ ಹಾಗೂ ಕಬ್ಬಿಣದ ಸಲ್ಫೇಟ್ ಹಾಕಬೇಕಾಗುವುದರಿಂದ ಒಳ್ಳೆಯ ಒಂದು ಇಳುವರಿಯನ್ನು ಪಡಿಬಹುದು. ಇನ್ನು ಜೇವೆಗೋಧಿ ಬೆಳೆಗೆ ಪ್ರತಿ ಎಕರೆಗೆ 2.5 ಟನ್ನಷ್ಟು ಕಾಂಪೋಸ್ಟ್ ಗೊಬ್ಬರ, 24 ಕೆಜಿ ಸಾರಜನಕ, 12 ಕೆಜಿ ರಂಜಕ ಮತ್ತು 8 ಕೆಜಿ ಪೊಟ್ಯಾಶ್ ಒದಗಿಸತಕ್ಕಂಥ ರಸಗೊಬ್ಬರಗಳನ್ನು 1 ಎಕರೆಗೆ ಕೊಡಬೇಕು. ನೀರಾವರಿ ಗೋಧಿ ಬಿತ್ತುವಾಗ ಪ್ರತಿ ಎಕರೆಗೆ ಮೂಲ ಗೊಬ್ಬರವಾಗಿ ಶಿಫಾರಸಿನ 1/4 ಸಾರಜನಕ, ರಂಜಕ ಹಾಗೂ ಪೊಟ್ಯಾಶ್ ಗೊಬ್ಬರವನ್ನು ಕೊಟ್ಟು ಬಿತ್ತಿದ 30 ದಿನಗಳ ನಂತರ ಉಳಿದಂತಹ ಸಾರಜನಕ ಗೊಬ್ಬರವನ್ನು ಅಂದರೆ ಉಳಿದಂತಹ 1/4 ಭಾಗದಷ್ಟು ಸಾರಜನಕ ಗೊಬ್ಬರವನ್ನು ಮೇಲು ಗೊಬ್ಬರವಾಗಿ ಕೊಡಬಹುದು. ಗೋಧಿಯಲ್ಲಿ ಮುಖ್ಯವಾಗಿ ಇಳುವರಿಯನ್ನು ಹೆಚ್ಚಿ ಪಡಿಬೇಕಾಯಿತಂದ್ರೆ ತೇವಾಂಶ ಕಾಪಾಡುವುದು ಬಹಳ ಮುಖ್ಯ. ಗೋಧಿ ಬಿತ್ತಿದ ನಂತರ 12-15 ದಿನಗಳ ಅಂತರದಲ್ಲಿ ಒಟ್ಟು 5-7 ಬಾರಿ ನೀರನ್ನು ರೈತ ಬಾಂಧವರು ನೀರಾವರಿಯಲ್ಲಿ ಒದಗಿಸಬೇಕಾಗತ್ತೆ. ಅಂಕುರ ಬೇರು ಹಂತ ಅಂದರೆ ಬಿತ್ತಿದ 25-30 ದಿನಗಳು, ಮರಿ ಒಡೆಯುವ ಹಂತ ಅಂದರೆ ಬಿತ್ತಿದ 40-45 ದಿನಗಳು, ತೆನೆ ಬರುವ ಹಂತ ಅಂದರೆ ಬಿತ್ತಿದ 55-60 ದಿನಗಳಲ್ಲಿ, ಮತ್ತು ಹಾಲು ಕಾಳು ಕಟ್ಟತಕ್ಕಂಥ ಹಂತದಲ್ಲಿ ಅಂದರೆ ಸುಮಾರು ಬಿತ್ತನೆ ಮಾಡಿದ 75-80 ದಿನಗಳು. ಇವನ್ನ ಗೋಧಿಯಲ್ಲಿ ನಾವು ಸಂದಿಗ್ಧ ಹಂತಗಳಂತೇಳಿ ಕರಿತಾ ಇರ್ತೀವಿ. ಈ ಒಂದು ಹಂತದಲ್ಲಿ ಗೋಧಿ ಬೆಳೆಗೆ ತೇವಾಂಶದ ಕೊರತೆ ಆಗಬಾರದು, ಅಂದರೆ ಭೂಮಿಯಲ್ಲಿ ತೇವಾಂಶ ಇರುವ ಹಾಗೆ ನಾವು ನೋಡ್ಕೋಬೇಕಾಗತ್ತ. ಇಲ್ಲಪ್ಪ ಅಂತಂದ್ರೆ ಇಳುವರಿ ಗಣನೀಯವಾಗಿ ಕುಂಠಿತ ಆಗುವುದನ್ನ ನಾವು ಗಮನಿಸಬಹುದು. ಆದ್ದರಿಂದ ರೈತ ಬಾಂಧವರು ಈ ಒಂದು ಹಂತದಲ್ಲಿ ನೀರಾವರಿಯನ್ನ ಬೆಳೆಗೆ ಕೊಡೋದು ಬಹಳ ಮುಖ್ಯ. ನೀರಿನ ಅಭಾವ ಇರತಕ್ಕಂಥ ಪ್ರದೇಶಗಳಲ್ಲಿ ಸ್ಪ್ರಿಂಕ್ಲರ್ ನೀರಾವರಿ ಪದ್ಧತಿ ಅಳವಡಿಸಿದಲ್ಲಿ 20% ನೀರಿನ ಉಳಿತಾಯದೊಂದಿಗೆ ಹೆಚ್ಚು ಇಳುವರಿಯನ್ನು ಪಡೆಯಬಹುದು. ಕಾಳು ಬಲಿಯುವ ಹಂತದಲ್ಲಿ ಬೆಳೆಯಲ್ಲಿ ಹೆಚ್ಚು ನೀರು ನಿಲ್ಲದಂತೆ ಎಚ್ಚರಿಕೆಯನ್ನ ವಹಿಸಬೇಕಾಗತ್ತ. ಗೋಧಿ ಬೆಳೆಯಲ್ಲಿ ಕಳೆಗಳ ನಿರ್ವಹಣೆ ಅಷ್ಟೇ ಒಂದು ಪ್ರಮುಖ ಪಾತ್ರ ವಹಿಸುತ್ತದ. ಬಿತ್ತನೆಗೆ ಪ್ರಮಾಣೀಕರಿಸಿದ ಹಾಗೂ ಸಂಸ್ಕರಿಸಿದ ಬೀಜವನ್ನೇ ಉಪಯೋಗ ಮಾಡಬೇಕು. ಚೆನ್ನಾಗಿ ಕಳಿತ ಕೊಟ್ಟಿಗೆ ಗೊಬ್ಬರ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಬಳಸುವುದರಿಂದ ಸಾವಯವ ಗೊಬ್ಬರದ ಮೂಲಕ ಹರಡತಕ್ಕಂಥ ಕಳೆಗಳ ಬೀಜವನ್ನು ನಿಯಂತ್ರಣ ಮಾಡಬಹುದು. ಉಳುಮೆ ಮಾಡುವ ಮತ್ತು ನೀರಾವರಿ ಪ್ರದೇಶಗಳಲ್ಲಿ ಬಿತ್ತನೆ ಪೂರ್ವ ನೀರಾವರಿ ಮಾಡಿ ತದನಂತರ ಭೂಮಿ ತಯಾರು ಮಾಡಿದರೆ ಕಳೆಗಳ ಒಂದು ಸಮಸ್ಯೆಯನ್ನು ಬಹಳಷ್ಟು ನಾವು ಕಡಿಮೆ ಮಾಡ್ಕೋಬಹುದು. ಆದ್ದರಿಂದ ಗೋಧಿ ಬೆಳೆಯನ್ನು ಬೆಳೆಯುವಂತಹ ರೈತ ಬಾಂಧವರು ಆದಷ್ಟು ಕಳೆಗಳ ಸಮಸ್ಯೆ ಇದ್ದಂಥ ಭಾಗದಲ್ಲಿ ರಾಸಾಯನಿಕ ಕಳೆನಾಶಕವನ್ನು ಸಹ ಬಳಕೆ ಮಾಡುವುದರ ಮುಖಾಂತರ ನಿಯಂತ್ರಣವನ್ನು ಮಾಡಬಹುದು. ಸಾಮಾನ್ಯವಾಗಿ ಕಳೆನಾಶಕಗಳ ಬಳಕೆಯಿಂದ ಕಳೆಯನ್ನು ಬೆಳೆಯ ಮೊದಲ ಹಂತದಲ್ಲಿ ನಿಯಂತ್ರಣ ಮಾಡಬಹುದಲ್ಲದೆ ಸಮಯದ ಉಳಿತಾಯ ಹಾಗೂ ಖರ್ಚು ಕಡಿಮೆಯನ್ನು ಮಾಡಬಹುದು. ಅಖಿಲ ಭಾರತ ಮಟ್ಟದಲ್ಲಿನ ಸಂಶೋಧನೆಗಳಿಂದ ಕಳೆನಾಶಕಗಳನ್ನು ಗೋಧಿ ಬೆಳೆಯಲ್ಲಿ ಪರಿಣಾಮಕಾರಿಯಾಗಿ ಕಳೆ ನಿಯಂತ್ರಣ ಮಾಡಲಿಕ್ಕೆ ಉಪಯೋಗ ಮಾಡಬಹುದು ಅಂತೇಳಿ ಗೊತ್ತಾಗಿದೆ. ಆದ್ದರಿಂದ ರೈತ ಬಾಂಧವರು ಬಿತ್ತನೆಯ ಪೂರ್ವದಲ್ಲಿ ಬಿತ್ತನೆಯಾದ ಮರುದಿವಸ ಕಳೆನಾಶಕ ಸಿಂಪರಣೆಯನ್ನು ಮಾಡೋದ್ರ ಮುಖಾಂತರ ನಾವು ಈ ಒಂದು ಕಳೆ ನಿರ್ವಹಣೆಯನ್ನು ಮಾಡಬಹುದು. ಉದಾಹರಣೆ ಅಂತಂದ್ರೆ ಪೆಂಡಿಮೆಥಿಲಿನ್ ಕಳೆನಾಶಕವನ್ನು ಗೋಧಿ ಬೆಳೆಯಲ್ಲಿ ನಾವು ಬಳಸಬಹುದಾಗಿದೆ. ಪೆಂಡಿಮೆಥಿಲಿನ್ 30 EC ಕಳೆನಾಶಕವನ್ನು ಪ್ರತಿ ಎಕರೆಗೆ 1.3 liter ಒಂದು ಕಳೆನಾಶಕವನ್ನು ಬಿತ್ತಿದ 48 ಗಂಟೆಗಳಲ್ಲಿ ಇದನ್ನು ಭೂಮಿ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಇದರಿಂದ ಸಾಕಷ್ಟು ಪ್ರಮಾಣದಲ್ಲಿ ಒಂದು ಕಳೆಗಳ ಹತೋಟಿಯನ್ನು ನಾವು ಮಾಡಲಿಕ್ಕೆ ಸಾಧ್ಯತೆ ಇದೆ. ಮುಖ್ಯವಾಗಿ ಪ್ರತಿ ವರ್ಷ ನಾವು ಗೋಧಿಯನ್ನು ಹಾಕಿದಂಥ ಭೂಮಿಗೆ ಮತ್ತೆ ಗೋಧಿಯನ್ನು ಹಾಕಬಾರದು. ಬೆಳೆ ಪರಿವರ್ತನೆಯಿಂದ ಕಳೆಗಳ ಸಂಖ್ಯೆಯನ್ನು ಸಾಕಷ್ಟು ಕಡಿಮೆ ಮಾಡಬಹುದು, ಭೂಮಿಯಲ್ಲಿ ಇಳುವರಿಯನ್ನು ಹೆಚ್ಚಿಗೆ ಮಾಡಬಹುದು, ಭೂಮಿ ಫಲವತ್ತತೆಯನ್ನು ಕಾಪಾಡಬಹುದು. ಅದರಲ್ಲೂ ಗೋಧಿಯಲ್ಲಿ ಹೆಚ್ಚಾಗಿ ಬರ್ತಕ್ಕಂಥ ಕೆನರಾ ಹುಲ್ಲಿನಂತಹ ಕಳೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಈ ಒಂದು ಬೆಳೆ ಪರಿವರ್ತನೆ ಬಹಳ ಮುಖ್ಯ. ಪ್ರತಿ ವರ್ಷ ಗೋಧಿ ಬೆಳೆಯನ್ನು ಒಂದೇ ಕ್ಷೇತ್ರದಲ್ಲಿ ಬೆಳೆಯುವ ಬದಲು ಕಡಲೆ, ಗೋವಿನಜೋಳ, ಅಗಸೆ, ಸಾಸಿವೆಯಂಥ ಬೆಳೆಗಳಿಂದ ಬೆಳೆ ಪರಿವರ್ತನೆ ಮಾಡಿದಲ್ಲಿ ಕಳೆಗಳನ್ನು ಮತ್ತು ಫಲವತ್ತತೆಯನ್ನು ಕಾಪಾಡಬಹುದು, ಜೊತೆಗೆ ಕಳೆಗಳ ನಿಯಂತ್ರಣ ಮಾಡಲಿಕ್ಕೆ ಅನುಕೂಲವಾಗುತ್ತೆ. ಹೆಚ್ಚಿನ ಇಳುವರಿಯನ್ನು ನಾವು ಗೋಧಿ ಬೆಳೆಯಲ್ಲಿ ಪಡೆಯಬಹುದು. ಆದಷ್ಟು ರೈತ ಬಾಂಧವರು ಶಿಫಾರಸು ಮಾಡಿದ ತಳಿಗಳನ್ನು ಆಯ್ಕೆ ಮಾಡಿಕೊಂಡು ಗೋಧಿ ಬಿತ್ತನೆಯನ್ನು ಮಾಡಬಹುದು. ಗೋಧಿ ತಳಿಗಳಿಗೆ ಬಂದಾಗ ಸಾಕಷ್ಟು ತಳಿಗಳು ಬರ್ತವೆ, ರವಾ ತಳಿಗಳಂತ ಬರ್ತವೆ, ಚಪಾತಿ ತಳಿಗಳು ಬರ್ತವೆ. ಈ ರೀತಿ ರೈತ ಬಾಂಧವರು ಈ ಭಾಗಕ್ಕೆ ಶಿಫಾರಸು ಮಾಡಿದಂಥ ತಳಿಗಳನ್ನು ಆಯ್ಕೆ ಮಾಡ್ಕೋಬಹುದು. UAS 347 ಅಂತೇಳಿ ಒಂದು ಚಪಾತಿ ತಳಿ ಮತ್ತು UAS 375 ಇದು ಚಪಾತಿ ತಳಿಯಾಗಿದೆ. UAS 446 ಇದು ರವೆ ತಳಿ. ಇವುಗಳನ್ನು ನಾವು ಗೋಧಿ ತಳಿಗಳನ್ನು ಮಳೆಯಾಶ್ರಿತ ಪ್ರದೇಶಕ್ಕೆ ಶಿಫಾರಸನ್ನು ಮಾಡಲಾಗಿದೆ. ಇನ್ನು ನೀರಾವರಿ ಪ್ರದೇಶಕ್ಕೆ ಬಂದರೆ DWR 162, UAS 304, UAS 334 ಮತ್ತು HD 3090 ಈ ಒಂದು ಚಪಾತಿ ತಳಿಗಳನ್ನು ಈ ಭಾಗಕ್ಕೆ ಅಂದರೆ ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಿಂದ ಬಿಡುಗಡೆ ಆದಂಥ ತಳಿಗಳಿವು. ಇವು ತಳಿಗಳನ್ನು ಉಪಯೋಗ ಮಾಡಿಕೊಂಡು ಗೋಧಿ ಬೇಸಾಯವನ್ನು ಮಾಡಬಹುದು. ಇನ್ನು ಜೇವೆ ಗೋಧಿ ತಳಿಗಳಿಗೆ ಬಂದಾಗ ಜೇವೆ ಗೋಧಿಯಲ್ಲಿ ಮುಖ್ಯವಾಗಿ ಎರಡು ತಳಿಗಳಿದ್ದಾವೆ, ರವೆ ತಳಿಗಳು. DDK 1025 ಮತ್ತೊಂದು ತಳಿ DDK 1029 ಇವು ಜೇವೆ ಗೋಧಿ ತಳಿಗಳು. ಈ ತಳಿಗಳನ್ನು ಸಹ ರೈತರು ಉಪಯೋಗ ಮಾಡಿ ಬಿತ್ತನೆಯನ್ನು ಮಾಡಿ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ರಾಸಾಯನಿಕ ಗೊಬ್ಬರಗಳನ್ನು ಸರಿಯಾದ ಒಂದು ವೇಳೆಯಲ್ಲಿ ಅಥವಾ ಕಾಲದಲ್ಲಿ ಬಿತ್ತನೆಯನ್ನು ಮಾಡುವುದರಿಂದ ಗೋಧಿ ಬೆಳೆಯಲ್ಲಿ ಅಧಿಕ ಇಳುವರಿಯನ್ನು ಪಡೆಯಬಹುದಾಗಿದೆ. ಇದುವರೆಗೂ ಗೋಧಿ ಬೇಸಾಯದ ತಾಂತ್ರಿಕತೆ ಕುರಿತು ಡಾ ವಿಜಿ ಬಾವಲತ್ತಿ ಅವರಿಂದ ಮಾಹಿತಿ ಮಾಡಿಕೊಂಡಿದ್ರಿ. ರೈತ ಬಾಂಧವರೇ, ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ರಾಯಚೂರು ಜಿಲ್ಲೆಯ ರೈತ ಬಾಂಧವರಿಗೆಲ್ಲ ಹವಾಮಾನ ವರದಿ ಹಾಗೂ ಹವಾಮಾನ ಮುನ್ಸೂಚನಾ ಸಲಹೆಗಳನ್ನು ಹೇಳೋದಾದರೆ, ನಾಳೆ ದಿನಾಂಕ 29/9/2021 ಅಂತಂದರೆ ಸೋಮವಾರಕ್ಕೆ ಯಾವುದೇ ಮಳೆಯ ಪ್ರಮಾಣ ಇರುವುದಿಲ್ಲ. ಗರಿಷ್ಠ 33 ಮತ್ತು ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇರುವುದೆಂದು ಭಾವಿಸಲಾಗಿದೆ. ಹಾಗೆಯೇ ಗರಿಷ್ಠ 84 ಕನಿಷ್ಠ 60% ಆರ್ದ್ರತೆ ಇರುವುದೆಂದು ತಿಳಿದು ಬಂದಿದ್ದು, ಗಾಳಿಯ ವೇಗ ಪ್ರತಿ ಗಂಟೆಗೆ 2 ಕಿಲೋಮೀಟರ್ ಚಲಿಸುವ ಸಾಧ್ಯತೆ ಇದೆ. ಇನ್ನು ರೈತ ಬಾಂಧವರಿಗೆ ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ರೈತ ಬಾಂಧವರಿಗೆ ತಿಳಿಯಪಡಿಸುವುದೇನೆಂದರೆ, ಸಾಧ್ಯವಾದಷ್ಟು ಕಳೆನಾಶಕ ಸಿಂಪರಣೆಯನ್ನು ಕೈಗೊಳ್ಳುವ ಪೂರ್ವ ನಿಮ್ಮ ಹತ್ತಿರದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಇಲಾಖೆಯಲ್ಲಿನ ಕೃಷಿ ಪರಿಣಿತರ ಸಲಹೆ ಪಡೆದು ಸಕಾಲದಲ್ಲಿ ಕಳೆನಾಶಕವನ್ನು ಉಪಯೋಗಿಸಿ. ಸಸ್ಯ ಸಂರಕ್ಷಣಾ ಸಿಂಪರಣೆಯನ್ನು ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಿ. ಮಣ್ಣಿನಲ್ಲಿ ಚೆನ್ನಾಗಿ ತೇವಾಂಶವಿದ್ದ ಕಡೆಗಳಲ್ಲಿ ಈಗಾಗಲೇ ಬಿತ್ತಿದ ಬೆಳೆಗಳಿಗೆ ಮೇಲುಗೊಬ್ಬರವನ್ನು ಕೊಡಬೇಕು. ಮುಖ್ಯವಾಗಿ ಹತ್ತಿ, ತೊಗರಿ, ಗೋವಿನ ಜೋಳ ಮತ್ತು ಇತರ ದೀರ್ಘಾವಧಿ ಬೆಳೆಗಳಿಗೆ ಮೇಲ್ಗೊಬ್ಬರವನ್ನು ನೀಡಿ. ಇನ್ನು ತೊಗರಿ ಬೆಳೆಯನ್ನು ಬೆಳೆದಿರುವಂತಹ ರೈತ ಬಾಂಧವರು ಗಮನಿಸಬೇಕು. ತೊಗರಿಯಲ್ಲಿ ಬಲೆ ಕಟ್ಟುವ ಕೀಟದ ಹತೋಟಿಗಾಗಿ 2 ಮಿಲಿಲೀಟರ್ ಕ್ಲೋರೋಫೆರಿಫಾಸ್ 20 EC ಅಥವಾ 1 ಗ್ರಾಂ ಅಸಿಫೆಟ್ 75 SP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಿ. ತೊಗರಿ ಬೆಳೆಯಲ್ಲಿ 50% ಹೂವಾಡುವಾಗ ಪ್ರತಿ ಲೀಟರ್ ನೀರಿಗೆ 10 ಗ್ರಾಂ ಪಲ್ಸ್ ಮ್ಯಾಜಿಕ್ನ್ನು ಬೆರೆಸಿ ಸಿಂಪಡಿಸಬೇಕು. ಹಾಗೆಯೇ 15 ದಿನಗಳ ನಂತರ ಮತ್ತೊಮ್ಮೆ ಈ ಪಲ್ಸ್ ಮ್ಯಾಜಿಕ್ನ್ನು ಸಿಂಪರಣೆ ಮಾಡಿ. ತೊಗರಿಯನ್ನು ಬಿತ್ತನೆ ಮಾಡಿದ 50 ದಿನಗಳ ಬೆಳೆ ಮೇಲ್ಭಾಗದ ಕುಡಿಯನ್ನು 5-6 ಸೆಂಟಿಮೀಟರಷ್ಟು ಕುಡಿ ಚೀಟುವುದು ಹಾಗೂ 10 ಗ್ರಾಂ 19-19-19 ಸಿಂಪಡಿಸುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಕವಲೊಡೆದು ಕಾಯಿಗಳ ಸಂಖ್ಯೆ ಹೆಚ್ಚಾಗ್ತದೆ. ಇದರಿಂದ ರೈತರು ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಇನ್ನು ಜಿಲ್ಲೆಯಲ್ಲಿ ಹತ್ತಿಯನ್ನು ಬೆಳೆದಿರುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, ಹತ್ತಿಯಲ್ಲಿ ಹೂ ಉದುರುವುದನ್ನು ತಡೆಗಟ್ಟಲು ಫ್ಲಾನೋಫಿಕ್ಸ್ 0.25 ಮಿಲಿಲೀಟರ್ ಪ್ರತಿ ಲೀಟರ್ನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಹತ್ತಿ ಬೆಳೆಗೆ ಮ್ಯಾಗ್ನೀಸಿಯಂ ಸಲ್ಫೇಟ್ 10 ಗ್ರಾಂ ಮತ್ತು 19-19-19 10 ಗ್ರಾಮನ್ನು ಹೂ ಆಡುವ ಹಂತ, ಕಾಯಿ ಕಟ್ಟುವ ಹಂತ ಮತ್ತು ಕಾಯಿ ಬಲಿಯುವ ಹಂತದಲ್ಲಿ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ಹತ್ತಿಯಲ್ಲಿ ಎಲೆ ಕೆಂಪಾಗುವಿಕೆಯನ್ನು ತಡೆಗಟ್ಟಬಹುದು. ಇನ್ನು ಹತ್ತಿಯಲ್ಲಿ ಸಸ್ಯಹೇನು ಮತ್ತು ಬಿಳಿ ನೊಣದ ಹತೋಟಿಗಾಗಿ ಎಕರೆಗೆ 20 ಹಳದಿ ಬಣ್ಣದ ಪಂಜಿನ ಬಲೆಗಳನ್ನು ಉಪಯೋಗಿಸಿ. ಹತ್ತಿಯಲ್ಲಿ ರಸಹೀರುವ ಕೀಟಗಳ ಹತೋಟಿಗಾಗಿ 0.3 ಗ್ರಾಂ ಪ್ಲೋನಿಕಮೈಡ್ 50 WG ಅಥವಾ 0.3 ಗ್ರಾಂ ಡೈನ್ಯೂಟಿಫುರಾನ್ 20 SG ಅಥವಾ 1 ಮಿಲಿಲೀಟರ್ ಅಸಿಟಾಮಿಪ್ರಿಡ್ 20 SP ಅಥವಾ 0.2 ಗ್ರಾಂ ಥಯಾಮೆಥಾಕ್ಸಮ್ 25 WG ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಇನ್ನು ಭತ್ತವನ್ನು ನಾಟಿ ಮಾಡಿರುವಂತಹ ರೈತ ಬಾಂಧವರು ಗಮನಿಸಬೇಕು. ಭತ್ತದಲ್ಲಿ ಕಾಡಿಗೆ ರೋಗದ ಬಾಧೆ ಹೆಚ್ಚಾಗಿ ಕಂಡುಬಂದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಟ್ರಿಪ್ಲಾಕ್ಸಿಸ್ಟ್ರಾಬಿನ್, ಟೆಬುಕೊನಾಜಲ್ 1.5 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಸಿಂಪಡಿಸಬೇಕು. ಭತ್ತದಲ್ಲಿ ಬೆಂಕಿ ರೋಗದ ಬಾಧೆ ಕಂಡುಬಂದಲ್ಲಿ 1 ಗ್ರಾಂ ಕಾರ್ಬನ್ ಡೈಜಮ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ 10 ದಿನಗಳ ನಂತರ ಮತ್ತೊಮ್ಮೆ ಸಿಂಪಡಿಸಿ. ಕೆಲವೊಂದು ಭಾಗದಲ್ಲಿ ಭತ್ತದ ಬೆಳೆಯು ಮರಿಯೊಡೆಯುವ ಹಂತದಲ್ಲಿದ್ದು ಇಂತಹ ಬೆಳೆಗಳಿಗೆ ಮೇಲ್ಗೊಬ್ಬರವಾಗಿ 18.75 kg ಸಾರಜನಕ ಮತ್ತು 43.75 kg ಪೊಟ್ಯಾಷ್ ಒದಗಿಸುವ ಗೊಬ್ಬರವನ್ನು ಕೊಡಬೇಕು. ಮೇಲ್ಗೊಬ್ಬರ ಕೊಡುವ ಮೊದಲು ಗದ್ದೆಯಲ್ಲಿನ ನೀರನ್ನು ಬಸಿದು ಗೊಬ್ಬರ ಕೊಟ್ಟ 24 ಗಂಟೆಗಳ ನಂತರ ನೀರನ್ನು ಬಿಡಬೇಕು. ಭತ್ತದಲ್ಲಿ ಆನೆಕೊಂಬು ಅಥವಾ ಕಣೆ ನೊಣ ಹತೋಟೆ ಮಾಡಲು 2.5 ಮಿಲಿಲೀಟರ್ ಕಾರ್ಬೋಸ್ಪಾನ್ 25 EC ಅಥವಾ 1 ಮಿಲಿಲೀಟರ್ ಪ್ರೊಪ್ರೋನಿಲ್ 5 SC ಪ್ರತಿ ಲೀಟರ್ ನೀರಿಗೆ ಅಥವಾ 10 kg ಕಾರ್ಬೋಫಿರಾನ್ 3G 1 ಎಕರೆಗೆ ಏರಿಸಬೇಕು. ಇನ್ನು ಜಿಲ್ಲೆಯಲ್ಲಿ ಮೆಣಸಿನಕಾಯಿ ಬೆಳೆಯನ್ನು ಬೆಳೆದಿರುವಂತಹ ರೈತ ಬಾಂಧವರಿಗೆ ಹೇಳೋದಾದರೆ, ಮೆಣಸಿನಕಾಯಿಯಲ್ಲಿ ತ್ರಿಪ್ನುಸಿ ರಸ ಹೀರುವ ಕೀಟಗಳ ಹತೋಟಿಗಾಗಿ ಪ್ರತಿ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಬೆಳೆಯ ಮೇಲೆ 1 ಅಡಿ ಎತ್ತರದಲ್ಲಿ ಹಾಕಬೇಕು ಅಥವಾ 0.3 ಗ್ರಾಂ ಡೈನುಟಫುರಾನ್ 20 SG ಅಥವಾ 1 ಮಿಲಿಲೀಟರ್ ಪ್ರೊಪ್ರೋನಿಲ್ 5 SC ಅಥವಾ 1.7 ಮಿಲಿಲೀಟರ್ ಡೈಮಿಥೊಯೇಟ್ 30 EC ಅಥವಾ 1 ಗ್ರಾಂ ಅಸಿಪೇಟ್ 75 SP ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಇನ್ನು ಮೆಣಸಿನಕಾಯಿಯಲ್ಲಿ ಹೂ ಬಿಡುವ ಹಂತದಲ್ಲಿ 5 ಮಿಲಿಲೀಟರ್ ನೆಪ್ತಲಿಕ್ ಆಸಿಟಿಕ್ ಆಸಿಡನ್ನು 100 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡುವುದರಿಂದ ಹೂ ಉದುರುವುದನ್ನು ನಿಯಂತ್ರಿಸಬಹುದು. ಮೆಣಸಿನಕಾಯಿಯಲ್ಲಿ ಬೂದಿ ರೋಗದ ನಿರ್ವಹಣೆಗಾಗಿ 1 ಗ್ರಾಂ ಕಾರ್ಬನ್ ಡೈಜಮ್ 50 WP ಅಥವಾ 1 ಮಿಲಿಲೀಟರ್ ಪೆನ್ಕೊನಾಜಾಲ್ 10 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಇನ್ನು ಕಾಯಿ ಕೊರೆಯುವ ಕೀಟದ ಹತೋಟಿಗಾಗಿ 1 ಗ್ರಾಂ ಥಯೋಡಿಕಾರ್ಬ್ 75 WP ಅಥವಾ 4 ಗ್ರಾಂ ಕಾರ್ಬೋರಿಲ್ 50 WP ಅಥವಾ 0.5 ಮಿಲಿಲೀಟರ್ ಲ್ಯಾಮ್ಡಾಸೈಲೋಥ್ರಿನ್ 4.9 SC ಅಥವಾ 0.75 ಮಿಲಿಲೀಟರ್ ನೌಲೂರಾನ್ 10 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ರಾಯಚೂರು ಜಿಲ್ಲೆಯಲ್ಲಿ ಜಾನುವಾರುಗಳನ್ನು ಸಾಕಾಣಿಕೆ ಮಾಡುವಂತಹ ರೈತರಿಗೆ ಮಾಹಿತಿಯನ್ನು ಹೇಳೋದಾದರೆ, ಜಾನುವಾರುಗಳಿಗೆ ನುಗ್ಗೆ ಸೊಪ್ಪನ್ನು ಆಹಾರವಾಗಿ ಉಪಯೋಗಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ಮಳೆಗಾಲದಲ್ಲಿ ಹೆಚ್ಚಾಗಿ ಸಿಗುವ ಹಸಿರು ಮೇವನ್ನು ರಸಮೇವಾಗಿ ಸಂಗ್ರಹಿಸಿಕೊಂಡರೆ ಹಸಿರು ಮೇವು ಸಿಗದೇ ಇದ್ದ ಪಕ್ಷದಲ್ಲಿ ಬೇಸಿಗೆಯಲ್ಲೂ ಕೂಡ ಉಪಯೋಗಿಸಬಹುದು. ಇದರಿಂದ ಹೆಚ್ಚಿನ ಹಾಲಿನ ಉತ್ಪಾದನೆ ಪಡೆದು ರೈತ ಬಾಂಧವರು ಲಾಭವನ್ನು ಪಡ್ಕೋಬಹುದು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳಿದ್ವಿ. ಮತ್ತೆ ನಾಳೆ ಭೇಟಿಯಾಗೋಣ, ಅಲ್ಲಿವರೆಗೂ ನಮಸ್ಕಾರ. ಇದುವರೆಗೂ ಅಮರೇಶ್ ಆಶಿಹಾಳ್ ಅವರಿಂದ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ರೈತ ಬಾಂಧವರೇ, ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಹಿಂಗಾರು ಬೆಳೆಗಳ ಬೆಂಬಲ ಬೆಲೆ ಕುರಿತು ಮಾಹಿತಿ. ಪ್ರತಿ ವರ್ಷನೂ ಮುಂಗಾರು ಮತ್ತು ಹಿಂಗಾರು ಹಂಗಾಮಿಗೆ ಕೇಂದ್ರ ಸರ್ಕಾರವು ವಿವಿಧ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡುತ್ತೆ. ಅದೇ ರೀತಿಯಾಗಿ ಈ ಸಲ ಹಿಂಗಾರು ಹಂಗಾಮಿನ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದೆ. 2022-23 ಸಾಲಿನ ಮಾರುಕಟ್ಟೆಯ ಅವಧಿಗಾಗಿ ವಿವಿಧ ಹಿಂಗಾರು ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ ವಿವರ ಈ ರೀತಿಯಾಗಿದೆ. ಗೋಧಿ ಪ್ರತಿ ಕ್ವಿಂಟಲ್ಗೆ 2015 ರೂಪಾಯಿ, ಬಾರ್ಲಿ 1635 ರೂಪಾಯಿ, ಕಡಲೆಕಾಳು 5230 ರೂಪಾಯಿ, ಚೆನ್ನಂಗಿ ಬೇಳೆ 5500 ರೂಪಾಯಿ, ಸಾಸಿವೆ 5050 ರೂಪಾಯಿ ಮತ್ತು ಕುಸುಬೆ 5441 ರೂಪಾಯಿ ಪ್ರತಿ ಕ್ವಿಂಟಾಲ್ಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿ ಕೇಂದ್ರ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಹಿಂಗಾರು ಬೆಳೆಗಳ ಬೆಂಬಲ ಬೆಲೆ ಕುರಿತು ಮಾಹಿತಿ ಕೇಳಿದ್ರಿ. ರೈತ ಬಾಂಧವರೇ, ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ರೇವಣಪ್ಪ ಹಿರೇಕುರುಬರ್ ಹಾಗೂ ಸಂಗಡಿಗರಿಂದ ಕರಡಿ ಮಜ್ಲು.